ಆದರೆ ಚೆನ್ನಾಗಿ ಆಗದಂತಹ ಪರಿಸ್ಥಿತಿಯಲ್ಲಿ ಅಥವಾ ಅತಿವೃಷ್ಟಿಯಾದಂತಹ ಪರಿಸ್ಥಿತಿಯಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರವೇ ಮಾಡಿರತಕ್ಕಂತಹ ಒಂದು ಕಾರ್ಯಕ್ರಮ. ಇದರ ಜೊತೆಗೆ ಸರ್ಕಾರದ ಕೃಷಿ ಇಲಾಖೆಯ ಯಾವುದೇ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ನಮ್ಮ ಕೃಷಿಕರು ಪಡೆದುಕೊಳ್ಬೇಕು ಅಂತ ಹೇಳಿದರೆ ಅವರು ನೋಂದಣಿಯನ್ನು ಮಾಡಿಕೊಳ್ಬೇಕು. ಇದು ಬಹಳ ಕಡ್ಡಾಯವಾಗಿರುತ್ತೆ ಮತ್ತು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಮೂರು ಕಾರ್ಯಕ್ರಮಗಳ ಬಗ್ಗೆ ನಾವು ಇವತ್ತು ಮಾತನಾಡೋಣ. ಹಾಗೆಯೇ ಬೆಳೆ ಸಮೀಕ್ಷೆಯು ಕೂಡ ಒಳಗೊಂಡಿರುತ್ತೆ. ಈ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಮಾತನಾಡೋಣ ನಾವು. ನಾಳೆ ಪರ್ಯಾಯ ಬೆಳೆ ಏನು, ಬೆಳೆಗಳ ನಿರ್ವಹಣೆ ಹೇಗೆ ಅನ್ನುವಂಥದ್ದರ ಕುರಿತು ನೇರ ಫೋನಿನ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ನಾವು ಬೆಳೆಯುವಂಥದ್ದು ಏನನ್ನು, ಬಿತ್ತುವಂಥದ್ದು ಏನನ್ನು, ನಿರ್ವಹಣೆ ಮಾಡುವಂಥದ್ದು ಏನನ್ನು ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಬಹುದು. ಇವತ್ತು ತಾವೆಲ್ಲರೂ ಕೂಡ ಗಮನಿಸಿಕೊಳ್ಬೇಕು, ಮತ್ತೊಮ್ಮೆ ಪಿಎಂ ಕಿಸಾನ್ನ ಇ-ಕೆ-ವೈ-ಸಿ ಮತ್ತು ಫ್ರೂಟ್ಸ್ ಐ-ಡಿ ಹಾಗೂ ಈ ಬೆಳೆ ಸಮೀಕ್ಷೆ ಮತ್ತು ಬೆಳೆ ವಿಮೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ, ಅನಾನುಕೂಲಗಳಿದ್ದರೆ ನೀವು ಖಂಡಿತ ಕರೆಯನ್ನು ಮಾಡಿ ಅಧಿಕಾರಿಗಳೊಂದಿಗೆ ಮಾತನಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ರಾಜಸುಲೋಚನಾ ಅವರು. ರಾಜಸುಲೋಚನಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಹಾಗೆ ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆಯೇ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಯು-ಎಚ್ ಭಾನುಪ್ರಕಾಶ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಭಾನುಪ್ರಕಾಶ್ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆರಂಭದಲ್ಲಿ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು 2-3 ನಿಮಿಷಗಳ ಕಾಲ ನಾವಿವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ಆನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ಇನ್ನೊಂದು 2-3 ನಿಮಿಷ ಅಥವಾ 5 ನಿಮಿಷ ಬಿಟ್ಟು ನೀವು ಕರೆಗಳನ್ನು ಮಾಡಬಹುದು. ಮೇಡಮ್ ನಮಸ್ತೆ. ಈಗ ಸದ್ಯಕ್ಕೆ ಕೃಷಿ ಇಲಾಖೆಯಲ್ಲಿ ಏನು ನಡೀತಾ ಇದೆ ತಿಳಿಸ್ಕೊಡಿ ಮೇಡಮ್. ಸರ್ ನಮಸ್ಕಾರ. ಈಗ ಪ್ರಮುಖವಾಗಿ ಇವತ್ತಿನ ಒಂದು ನಮ್ಮ ವೇಳಾ ಇದು ಸಬ್ಜೆಕ್ಟ್ಸ್ ಪ್ರಕಾರ ಹೋದಾಗ ಪಿ ಎಂ ಕಿಸಾನ್ ಅನ್ನೋದು ತಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಇದು 2019 ಜಾರಿನಲ್ಲಿದೆ. ಇದು ಕೇಂದ್ರ ಸರ್ಕಾರದಿಂದ 3 ಕಂತುಗಳಲ್ಲಿ ರೈತರಿಗೆ 6,000 ಹಣವನ್ನು, ಅಂದರೆ ರೈತರಿಗೆ ಬಿತ್ತನೆ ಬೀಜ ಇರ್ಬೋದು, ಕೃಷಿ ಪರಿಕರಗಳಿಗೆ ಅಂತೇಳಿ ಸರ್ಕಾರ ಈ ಒಂದು ಸೌಲಭ್ಯನ ಒದಗಿಸಿದೆ. ಅದು 2019 ಇಲ್ಲಿವರೆಗೆ 13 ಕಂತುಗಳಲ್ಲಿ ರೈತರ ಖಾತೆಗಳಿಗೆ ಈಗಾಗಲೇ ಅನುದಾನ ಹಣ ಜಮಾ ಆಗಿದೆ. ಹಾಗೆ ಈಗ ಏನಾಗಿದೆ ಅಂದರೆ, ಕೆಲವು ಸರಿ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕೆಲವು ರೈತರದು ಇನ್ನೊಂದು ರೈತರ ಖಾತೆಗೆ ಹೋಗುವಂಥದ್ದು, ಅದನ್ನು ನಾವು ಗಮನಿಸಿದ್ದೀವಿ. ಇತ್ತೀಚೆಗೆ ಸರ್ಕಾರ ಇ-ಕೆ-ವೈ-ಸಿ ಕಡ್ಡಾಯ ಮಾಡಿಕೊಳ್ಬೇಕನ್ನೋದನ್ನು ಒಂದು ಜಾರಿಗೆ ತಗೊಂಡು ಬಂದಿದೆ. ಅದರ ಪ್ರಕಾರ ಈಗ ನಮ್ಮ ಜಿಲ್ಲೆನಲ್ಲಿ ತಗೊಂಡಾಗ, ಹಾಸನ ಜಿಲ್ಲೆನಲ್ಲಿ ತಗೊಂಡಾಗ, ಒಟ್ಟಾರೆ 265,825 ಜನರಿಗೆ ಈಗ 76% ಇ-ಕೆ-ವೈ-ಸಿ ಆಗಿದೆ ಇಲ್ಲಿವರೆಗೆ. ಇನ್ನೂ ಕೂಡ 63,167 ಜನ ಇ-ಕೆ-ವೈ-ಸಿ ಮಾಡಿಸ್ಕೊಳ್ಳಿಕ್ಕೆ ಬಾಕಿ ಇದೆ. ಈಗ ನಾವು ಇದನ್ನ ಸತತವಾಗಿ ಒಂದು 1 ವರ್ಷದಿಂದನೂ ಕೂಡ ಮಾಡ್ತಾ ಬಂದಿದ್ದೀವಿ. ಈಗ ಏನಾಗಿದೆ, ಈಗ 14ನೇ ಕಂತಿನ ಅನುದಾನವನ್ನ ಬಿಡುಗಡೆ ಸದ್ಯದಲ್ಲೇ ಆಗುವುದಿದೆ ಅನ್ನೋದು ನಮಗೆ ಕೇಂದ್ರ ಇಲಾಖೆಯಿಂದ ನಮಗೆ ಮಾಹಿತಿ ಇದೆ. ಈ ಒಂದು ಅನುದಾನವನ್ನು ಪಡಲಿಕ್ಕೆ ರೈತ ಬಾಂಧವರು ಕಡ್ಡಾಯವಾಗಿ ಇ-ಕೆ-ವೈ-ಸಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ನಾವೀಗ ಹಳ್ಳಿಗಳಲ್ಲಿ ಇ-ಕೆ-ವೈ-ಸಿಗೆ ಪ್ರಕ್ರಿಯೆ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಗ್ರಾಮವನ್ನು ಇದರಲ್ಲಿ ಓ-ಟಿ-ಪಿ ಬೇಸ್ಡ್ ಅಲ್ಲಿ ಇ-ಕೆ-ವೈ-ಸಿ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ಫೇಶಿಯಲ್ ಇದನ್ನ ನಾವು ಟ್ರೇಸ್ ಮಾಡೋದ್ರಿಂದ ಇ-ಕೆ-ವೈ-ಸಿ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಎಲ್ಲಿ ರೈತ ಬಾಂಧವರು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು, ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್, ಯಾಕಂದ್ರೆ ಓ-ಟಿ-ಪಿ ಬೇಸ್ ಅಂದಾಗ ಆ ಮೊಬೈಲ್ಗೆ ಓ-ಟಿ-ಪಿ ಬರುತ್ತೆ, ಅದನ್ನ ನಾವು ದಾಖಲಿಸ್ಬಿಟ್ಟು ಓ-ಟಿ-ಪಿ ಬೇಸ್ ಅಲ್ಲಿ ಇ-ಕೆ-ವೈ-ಸಿಯನ್ನ ಮಾಡಿಸ್ಬೋದು. ಒಂದು ಪಕ್ಷ ಎರಡೂ ಇಲ್ಲದೆ ಇದ್ದಾಗ ನಾವು ಫೇಶಿಯಲ್ ಟ್ರೇಸಿಂಗ್ ಅಂತ ಮಾಡ್ತೀವಿ. ಒಬ್ಬರದು ಇ-ಕೆ-ವೈ-ಸಿನಲ್ಲಿ ಓ-ಟಿ-ಪಿ ಹಾಕಿ ನಾವು ಓಪನ್ ಮಾಡಿಕೊಂಡ್ರೆ ಸುಮಾರು 50 ಜನರವರೆಗೆ ಲಾಗ್ಔಟ್ ಮಾಡದೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಇತ್ತೀಚೆಗೆ ನಮಗೆ ಆಪನ್ನು ಬಿಡುಗಡೆ ಮಾಡಿದ್ದಾರೆ. ಇದ್ರ ಇವೆರಡೂ ಕೂಡ ಆಗದೆ ಇದ್ದ ಪಕ್ಷದಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸ್ಗೆ ಬಯೋಮೆಟ್ರಿಕ್ ಇದನ್ನ ದಾಖಲಿಸ್ಬಿಟ್ಟು, ಕೆಲವರು ಆಧಾರ್ ಮಾಡಿರ್ತಾರೆ, ಅವ್ರ ನಂಬರ್ ಇರೋದಿಲ್ಲ, ಯಾರ್ದೋ ನಂಬರ್ ಕೊಟ್ಟಿರ್ತಾರೆ, ಅಂತಹ ಸಿಚುಯೇಷನ್ ಅಲ್ಲಿ ಫೇಶಿಯಲ್ ಟ್ರೇಸಿಂಗ್ನು ಆಗೋದಿಲ್ಲ. ಅಂತ ಪ್ರಕ್ರಿಯೆಯಲ್ಲಿ ಕಾಮನ್ ಸರ್ವಿಸ್ ನಾಗರಿಕ ಸೇವಾ ಕೇಂದ್ರ ಅಂತ ಈಗ ಎಲ್ಲ ಕಡೆನೂ ಕೂಡ ಇದೆ. ಅಥವಾ ನಾವೀಗ ನಮ್ಮ ಧರ್ಮಸ್ಥಳ ಸಂಸ್ಥೆ ಒಂದು ಕೃಷಿ ಎಕ್ಸ್ಟೆನ್ಷನ್ ಇದೆ, VLEs ಅಂತ ಹೇಳ್ತೀವಿ, ಅವ್ರ ಹತ್ರನೂ ಕೂಡ ಇದೆ. ನಾವು ಇಬ್ಬರದು ಉಪಯೋಗವನ್ನ ತಗೊಂಡು ನಾವು ಈ ಮೂರು ಪ್ರಕ್ರಿಯೆ ಬಳಸಿಕೊಂಡು ನಾವು ಕೆವೈಸಿಯನ್ನ ಮಾಡಿಸ್ತಾ ಇದ್ದೀವಿ. ಮಾಡಿಸಿಕೊಳ್ಳಲೇಬೇಕು, ಮಾಡಿಸಿಕೊಂಡ್ರೆ ಮಾತ್ರ ಮುಂದಿನ ಕಂತಿನ ಹಣ ಅವರಿಗೆ ಬರೋದಿಲ್ಲ. ಸೊ ನನ್ನ ಒಂದು ಎಲ್ಲ ರೈತ ಬಾಂಧವರಲ್ಲಿ ಈ ಮೂಲಕ ಮನವಿ ಅಂದ್ರೆ, ದಯವಿಟ್ಟು ಯಾರ್ಯಾರು ಈ ಕೆವಿಸಿ ಮಾಡಿಸ್ಕೊಂಡಿಲ್ವಾ ಕೂಡಲೇ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನ ಸಂಪರ್ಕಿಸಿ ದಯವಿಟ್ಟು ಈ ಕೆವಿಸಿಯನ್ನ ಮಾಡಿಸ್ಕೊಳ್ಬೇಕು. ಯಾರು ಕೂಡ ಅಂದ್ರೆ ಎಲಿಜಿಬಲ್ ರೈತರು ಏನಿರ್ತಾರೋ ಯಾರು ಈ ಸೌಲಭ್ಯದಿಂದ ಹೊರಗೆ ಉಳಿಬಾರದು ಅನ್ನೋದು ನನ್ನ ಒಂದು ಮನವಿ. ಹಲೋ, ನಮಸ್ತೆ ಆಕಾಶವಾಣಿ. ನಮಸ್ತೆ, ನಮಸ್ತೆ, ಕೇಳಿಸ್ತಿಲ್ಲ ನಮಗೆ. ಹಾಗೇನೆ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅಧಿಸೂಚನೆ ಆಗಿದೆ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಮಾಡಿ. ಸೊ ಈ ಸಂಬಂಧ ಬಂದಾಗ ಪಿಎಂ ಕಿಸಾನ್ ಒಂದು ರೀತಿ ಸೌಲಭ್ಯ, ಆದರೆ ಪ್ರಧಾನಮಂತ್ರಿ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಅಂತ ನಾವು ಹೇಳ್ತೀವಿ. ಇದು ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ ಅಧಿಸೂಚನೆ ಆಗುತ್ತೆ. ಎಲ್ಲಿ ಗ್ರಾಮ ಪಂಚಾಯತಿ ಮಟ್ಟ ಮತ್ತು ಹೋಬಳಿ ಮಟ್ಟ ಅಂತ ಹೇಳಿ ಬೆಳೆ ವಿಮಾ ಯೂನಿಟ್ಸ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಆಯಾ ಯೂನಿಟ್ಸ್ಗೆ ಬೆಳೆಗಳ ಒಂದು ನೋಟಿಫಿಕೇಶನ್ ಆಗುತ್ತೆ. ಈಗಾಗಲೇ ಈ ವರ್ಷದ್ದು ಕೂಡ ನಮ್ಮ ಕಳೆದ ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೋಂದಣಿನೂ ಆಗಿದೆ, ಸುಮಾರು ಇದು ಕೂಡ ಇನ್ಸೂರೆನ್ಸ್ ಕೂಡ ಬಂದಿದೆ. ಅಂದರೆ ಇದು ನಾವು ಹೇಗೆ ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತೀವೋ ಹಾಗೆ ಬೆಳೆ ಹಾಕ್ಬಿಟ್ಟು ನಷ್ಟ ಆದಂಥ ಸಂದರ್ಭದಲ್ಲಿ ಮೂರು ಹಂತದಲ್ಲಿ ಪರಿಹಾರಕ್ಕೆ ಅವಕಾಶ ಇರುತ್ತೆ ಅವ್ರಿಗೆ. ಒಂದು ಬೆಳೆ ಬಿತ್ತನೆ ಆಗಲಿಲ್ಲ ಅಂದಾಗ, ಬೆಳೆ ಹಾಕ್ಬಿಟ್ಟು ಹೆಚ್ಚು ಮಳೆ ಬೆಳೆ ಬಿತ್ತನೆ ಆದ ಒಂದು ತಿಂಗಳಿಗೆ ನಂತರ ಅಥವಾ 15 ದಿನ ಕಟಾವಕ್ಕೆ ಮುಂಚೆ, ಈಗ ನಾವು ನೋಡಿದೀವಿ ಕಳೆದ ವರ್ಷಗಳಲ್ಲಿ ತುಂಬಾ ಮಳೆ ಬಂತು, ನಾವು ನೋಡೇ ಇರಲಿಲ್ಲ, ಆ ರೀತಿ ರಾಗಿ ಎಲ್ಲ ಮೊಳಕೆ ಉಳಿದಿತ್ತು ಹಾಳು. ಅಂಥ ಸಂದರ್ಭಗಳಲ್ಲಿ ಕೂಡ ನಮ್ಗೆ ಅವಕಾಶ ಇದೆ. ಈವನ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಲ್ಲಿ ಅವಕಾಶ ಇದೆ, ಕಳೆಗೆ ಇಳುವರಿ ಆಧಾರದ ಮೇಲೆ. ಇಲ್ಲಿಂದ ಏನು ನಾವು ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡ್ತೀವಿ, ಇಳುವರಿ ನಷ್ಟ ಏನು ಬರುತ್ತೆ ನಮ್ದು ಅವರೇಜ್ ಹೀಲ್ಡು ಮತ್ತೆ ಬಂದಿರೋ ನಷ್ಟದ ಡಿಫ್ರೆನ್ಸ್ಗೆ ವಿಮೆ ಇರುತ್ತೆ. ಸೊ ಅಂದ್ರೆ ನಷ್ಟ ಆಗ್ಬೇಕಿದ್ರೆ ಸ್ವಲ್ಪ ಕೈ ಹಿಡಿಯುತ್ತೆ ಇದು. ಅದಕ್ಕೋಸ್ಕರ ಬೆಳೆ ವಿಮಾ ಯೋಜನೆ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಬಂದಿದೆ. ಈ ವರ್ಷದ ನೋಟಿಫಿಕೇಶನ್ ಆಗಿದೆ, ನಾವೀಗಾಗಲೇ ಗ್ರಾಮಗಳಲ್ಲಿ ಪ್ರಚಾರ ಮಾಡ್ತಾ ಇದೀವಿ. ನಮಸ್ತೆ, ನಮಸ್ತೆ, ಕೇಳಿಸ್ತಿಲ್ಲ, ಕೇಳಿಸ್ತಿಲ್ಲ. ಓಕೆ ಸರ್. ಸೊ ಈಗಾಗಲೇ ನಾವು ಉದಾಹರಣೆಗೆ ಹೆಸರು, ಉದ್ದು ಮತ್ತೆ ಎಳ್ಳುಗೆ 30ನೇ ತಾರೀಕು ಕಡೆ ದಿನಾಂಕ ಇದೆ. ಈ ಬೆಳೆಗಳನ್ನ ಬಿತ್ತಿರುವಂತ ರೈತರು ಕೂಡಲೇ, ಇನ್ನು ಕೇವಲ ಕಡಿಮೆ ದಿನಗಳಿರೋದ್ರಿಂದ ಕೂಡಲೇ ಹತ್ತಿರದ ಬ್ಯಾಂಕ್ಗಳಲ್ಲೂ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಗ್ರಾಮ ಒನ್ಗಳಿಗೆ ಹೋಗಿ ನೋಂದಣಿ ಮಾಡಿಸ್ಕೊಳ್ಬೇಕು. ಅದೇ ರೀತಿ ಇದು ಆಲೂಗೆಡ್ಡೆ, ಮುಸುಕಿನ ಜೋಳ ಈ ಥರದ ನಾವು ಇದು ಒಂದೊಂದು ಬೆಳೆಗೆ ಡಿಫ್ರೆಂಟ್ ಕಡೆ ದಿನಾಂಕಗಳನ್ನ ಕೊಟ್ಟಿದ್ದಾರೆ. ಅಷ್ಟು ಬೆಳೆಗಳ ಆಧಾರದ ಮೇಲೆ ಆಗಸ್ಟ್ 16ನೇ ತಾರೀಕು ವರೆಗೆ ಬೆಳೆ ವಿಮೆ ಪಾವತಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಬಂದಾಗ ಜುಲೈ 15ಗೆ ಕೆಲವು ಬೆಳೆಗಳ ಲಾಸ್ಟ್ ಡೇಟ್ ಇದೆ, ಅದರಲ್ಲಿ ಹತ್ತಿ, ಟೊಮೆಟೊ, ಆಲೂಗೆಡ್ಡೆ. ನಮಸ್ತೆ ಆಕಾಶವಾಣಿ, ನಮಸ್ತೆ ಆಕಾಶವಾಣಿ, ನಮಸ್ತೆ, ಕೇಳಿಸ್ತಿಲ್ಲ. ಸೊ ಹಾಗಾಗಿ ರೈತರು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಯನ್ನ ಮಾಡಿಸ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ಕೋರ್ತೀನಿ. ಯಾಕೆಂದ್ರೆ ಇದು ಕಡೆ ದಿನಾಂಕ ಆದ್ಮೇಲೆ ಬೆಳೆ ವಿಮೆ ಪಾವತಿಗೆ ಅವಕಾಶ ಇರೋದಿಲ್ಲ. ಇದೊಂದು ಸೌಲಭ್ಯ. ಈಗ ಒಂದೇನು ಅಂತ ಹೇಳಿದ್ರೆ, ಈ ಸಾರಿ ಮುಂಗಾರು ಪ್ರಾರಂಭ ಆಗ್ಲಿಲ್ಲ ಇನ್ನು ಕೂಡ, ಒಂದೆರಡು ಮಳೆ ಬಂತು, ಕೈ ಕೊಡ್ತು, ಬರೀ ಮೋಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ? ನಾನು ಈಗಾಗಲೇ ಹೇಳಿದೆ, ಬೆಳೆ ವಿಮೆನಲ್ಲಿ ಮೊದಲು ಬೆಳೆ ವಿಮಾ ಯೋಜನೆ ಅಂತ ಇತ್ತು, ಅದು ಕೇವಲ ಬೆಳೆ ಇಳುವರಿ ಆಧಾರದ ಮೇಲೆ ಮಾತ್ರ ಪರಿಗಣಿಸ್ತಾ ಇದ್ರು. ಇದು ರಿವ್ಯಾಂಪ್ಡ್ ಫಸಲ್ ಬಿಮಾ ಯೋಜನೆಯಲ್ಲಿ ನಾನು ಹೇಳಿದೆ, ಬೆಳೆ ವಿಫಲಗೊಂಡಾಗ ಬೆಳೆ ಹಾಕ್ಬಿಟ್ಟು ಮಧ್ಯದಲ್ಲಿ ಹೆಚ್ಚು ಮಳೆ ಬರಬಹುದು ಅಥವಾ ಮಳೆ ಹೋಗಿ 50%ಕ್ಕಿಂತ ಜಾಸ್ತಿ ನಷ್ಟ ಆದಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಪ್ರಪೋಸಲ್ ಇರ್ತೀವಿ. ಅಂದ್ರೆ ಆ ತರ ಆದಾಗ ಯಾರು ನೋಂದಣಿ ಮಾಡಿಸ್ಕೊಂಡಿರ್ತಾರೋ ಆ ರೈತರು 72 ಗಂಟೆ ಒಳಗಾಗಿ ಸಂಬಂಧಿಸಿದ ವಿಮಾ ಸಂಸ್ಥೆಗೆ ಅಥವಾ ಸಂಬಂಧಿಸಿದ ಇಲಾಖೆಗೆ ಅವರು ಮಾಹಿತಿಯನ್ನ ಕೊಡಬೇಕು. ಕೊಟ್ಟಾಗ ನಾವು ಹೋಗಿ ವೆರಿಫೈ ಮಾಡಿ ಕಮಿಟಿ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಡ್ತೀವಿ. ಇಲ್ಲಿ ಒಂದು, ಆಮೇಲೆ ನಾನು ಹೇಳಿದೆ ಪೋಸ್ಟ್ ಹಾರ್ವೆಸ್ಟ್, ಈಗ ಭತ್ತ ಎಲ್ಲ ಕೊಯ್ದು ಹಾಕಿರ್ತಾರೆ, ಹೆಚ್ಚು ಮಳೆ ಬರುತ್ತೆ, ಅಲ್ಲಿ ಹಾಳಾದಾಗ್ಲೂ ಕೂಡ ಇದೇ ಪ್ರೊಸೆಸ್ ಅಲ್ಲಿ ಅವಕಾಶ ಇದೆ. ಕಡೆಗೆ ಬೆಳೆ ಇಳುವರಿ ಆಧಾರದ ಮೇಲೆ ಇಳುವರಿ ಏನು ಡಿಫ್ರೆನ್ಸ್ ಬರುತ್ತೆ ಅದ್ರ ಮೇಲೆ ಬೆಳೆ ವಿಮೆ ಮೇಲ್ಮಟ್ಟ ಸರ್ಕಾರದಿಂದ ನಿರ್ಧಾರ ಆಗುತ್ತೆ. ಈಗ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ರೈತರದ್ದು ಯಾವಾಗಲೂ ಒಂದು ದೂರ ಇರುತ್ತೆ. ನಾವು ನೋಂದಾವಣಿಯನ್ನ ಮಾಡ್ಕೊಂಡಿದ್ವಿ, ಏನು ಹಣವನ್ನ ನಿಗದಿ ಮಾಡಿದ್ರು ಅದನ್ನ ಕಟ್ಟಿದ್ವಿ, ಆದ್ರೆ ನಮ್ಗೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿ ವರ್ಷವೂ ಕೂಡ ಹೇಳ್ತಾ ಇರ್ತಾರೆ. ಕಳೆದ ಸಾಲಿಗೆ ಸಂಬಂಧಪಟ್ಟ ಹಾಗೆ ಬೆಳೆ ವಿಮೆಯಲ್ಲಿ ಏನೆಲ್ಲ ಪ್ರಗತಿಯಾಗಿದೆ? ಈಗ ಇದು ತಗೊಂಡಾಗ ನಮಗೆ 2022-23 50,000 ಜನರಿಗೆ 34.98 crore ಹಣ ರೈತರ ಖಾತೆಗಳಿಗೆ ಜಮಾ ಆಗಿದೆ. ಅಂದ್ರೆ ಬೆಳೆ ವಿಮೆ ಅಂದ್ರಾಗ ಎಲ್ಲಾ ಭಾಗದ ರೈತರಿಗೆ ಎಲ್ಲರಿಗೂ ಒಂದೇ ಸಮ ಇರೋದಿಲ್ಲ. ಆಯಾ ಬೆಳೆ ವಿಮಾ ಘಟಕಗಳಲ್ಲಿ ಏನು ಇಳುವರಿ ನಷ್ಟ ಆಗುತ್ತೆ, ಇಳುವರಿ ಆಧಾರದ ಮೇಲೆ ಪರಿಗಣಿಸಲಾಗತ್ತೆ. 21-22 ತಗೊಂಡಾಗ 26.25 crore ಬಂದಿತ್ತು. ಕಳೆದ ವರ್ಷ 22-23 ಖಾರೀಫ್ ಅಲ್ಲಿ ನಮ್ಗೆ 35 crore ಹಣ ರೈತರ ಖಾತೆಗೆ ಜಮಾ ಆಗಿದೆ. ಸರಾಸರಿ ತಗೊಂಡೋಗ್ಲು ಕೂಡ ಒಬ್ರಿಗೆ 7,000 ಬರುತ್ತೆ, ಬಟ್ ಅದು ವ್ಯತ್ಯಾಸ ಆಗುತ್ತೆ ಆಯಾ ಭಾಗದ ಇಳುವರಿ ಆಧಾರದ ಮೇಲೆ. ಇಳುವರಿ ಮತ್ತೆ ಅವರ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೆಲವೊಂದ್ಸರಿ ಏನಾಗುತ್ತೆ, ಇವರು ಆಧಾರ್ ಲಿಂಕ್ ಮಾಡ್ಕೊಳ್ಳದೆ ಇದ್ದಾಗ, KYC ಮಾಡ್ಕೊಳ್ಳದೆ ಇದ್ದಾಗ ಅವ್ರ ಖಾತೆಗಳಿಗೆ ಜಮಾ ಆಗಲ್ಲ. ಬಟ್ ಅದು ಪಟ್ಟಿ ನಮಗ್ ಬರುತ್ತೆ, ಅದು ಕಮಿಷನರ್ ನಮ್ಮ ಕೃಷಿ ಆಯುಕ್ತರ ಖಾತೆನಲ್ಲಿ ಇರುತ್ತೆ. ಆ ತರ ಪಟ್ಟಿ ಬಂದಾಗ ನಾವು ಆ ರೈತರಿಗೆ ಹೇಳ್ಬಿಟ್ಟು ಅದು ಆಧಾರ್ ಲಿಂಕ್ ಮಾಡಿ ಮತ್ತೆ ಅವ್ರ ಖಾತೆಗಳಿಗೆ ಹಾಕಿಸ್ಲಿಕ್ಕೂ ಕೂಡ ನಾವು ಕ್ರಮ ತಗೊಂಡಿದ್ದೀವಿ. ಕಳಸಾರಿದ್ದು ಕೂಡ ಹಣ ಸಂದಾಯ ಆಗಿರುತ್ತೆ ನಮ್ಮ ಜಿಲ್ಲೆಯಲ್ಲಿ. ಯಾಕೆಂತ ಅಂದ್ರೆ ಇಂಥ ಸಂದರ್ಭದಲ್ಲಿ ಬೆಳೆ ನಷ್ಟ ಆದಾಗ ನಮ್ಮ ಕೃಷಿಕರಿಗೆ ನೆರವಾಗಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಲೋಪಗಳು ಆಗ್ತಕ್ಕಂತ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಈ ಸಾಲಿನಲ್ಲಂತೂ ನೋಂದಾವಣಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈಗಾಗಲೇ 775 ಜನ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ, ಒಂದು 3 ದಿನಗಳಲ್ಲೇ ನೋಂದಣಿ ಆಗಿದೆ. ಇನ್ನು ವಿವಿಧ ಬೆಳೆಗಳಿಗೆ ವಿವಿಧ ಹಂತಗಳಿರೋದ್ರಿಂದ ಇನ್ನೂ ಕಾಲಾವಕಾಶ ಸಾಕಷ್ಟಿದೆ. ಮತ್ತೊಮ್ಮೆ ನಾನು ಹೇಳ್ತೀನಿ, ಹೆಸರು ಉದ್ದು ಎಳ್ಳು ಈ ಬೆಳೆಗಳಿಗೆ 30 ಲಾಸ್ಟ್ ಇದೆ. ಆ ಬೆಳೆಯನ್ನ ಬೆಳೆದಿರೋ ರೈತರು ಕೂಡಲೇ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡ್ಕೊಳ್ಬೇಕು. 30 ಆದ ನಂತರ ಅದು ಅವಕಾಶ ಇರೋದಿಲ್ಲ ಈ 3 ಬೆಳೆಗಳಿಗೆ ಮಾತ್ರ. ಸರ್, ಈಗ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ, ಯೋಜನೆಗಳು ಇದ್ದಾವೆ. ಈ ಎಲ್ಲ ಯೋಜನೆಗಳ ಉಪಯೋಗವನ್ನ ನಮ್ಮ ಕೃಷಿಕರು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ನೋಂದಣಿಯನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದಾಗಿದೆ. ಫ್ರೂಟ್ಸ್ ಐಡಿ ಅಂತ ಹೇಳಿ ತಾವು ಅದನ್ನ ಕರಿತೀರಿ. ಈ ಫ್ರೂಟ್ಸ್ ಐಡಿ ಅಂತ ಅಂದ್ರೆ ಏನು, ಹೇಗೆ ಇದನ್ನ ಮಾಡಿಕೊಳ್ಳುವಂಥದ್ದು, ಅದ್ರ ಮಹತ್ವ ಏನು, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನಾನು ನೀವು ಪ್ರಸ್ತಾಪಿಸಿದಂತೆ ಫ್ರೂಟ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಇದು ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ, ಅದನ್ನು ನಾವು ಶಾರ್ಟ್ ಆಗಿ ಫ್ರೂಟ್ಸ್ ಅಂತ ಹೇಳ್ತೀವಿ. ಇದೇನಂದ್ರೆ ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳಲ್ಲಿ ಏನಾದರೂ ಸವಲತ್ತುಗಳನ್ನ ತಗೋಬೇಕು ಅಂದ್ರೆ ಈ ಒಂದು ಫ್ರೂಟ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ರೈತರಿಗೆ ಕಡ್ಡಾಯ ಆಗಿರ್ತದೆ. ಈಗ ಕೃಷಿ ಇಲಾಖೆನಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಕೃಷಿ ತೋಟಗಾರಿಕೆ ಯಾವುದೇ ಇಲಾಖೆನಲ್ಲೂ ಇದು ರಿಜಿಸ್ಟ್ರೇಷನ್ಗೆ ಒಂದು ಅವಕಾಶ ಇದೆ. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ಒಂದು ID ಜನರೇಟ್ ಆಗ್ತದೆ ರೈತರಿಗೆ. ಆ ID ರೈತರು ಇಟ್ಕೋಬಹುದು, ಅಥವಾ ರೈತರ ಆಧಾರ್ ಸಂಖ್ಯೆನ ಕೊಟ್ರೆ ಆ ID ಏನನ್ನೋದು ನಾವು ಮಾಹಿತಿಯನ್ನು ಕೊಡ್ತೀವಿ. ಇದರಲ್ಲಿ ನಾವು ಈ ವಿಚಾರ ಏನಕ್ಕೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ, ಹಾಸನ ಜಿಲ್ಲೆನಲ್ಲಿ ಸುಮಾರು 15,37,611 ಪ್ಲಾಟ್ಗಳಿದ್ದಾವೆ. ಬೇರೆ ನಮ್ಮ ವಿವಿಧ ರೈತರ ಪ್ಲಾಟ್ಗಳಿದ್ದಾವೆ ಅಂದ್ರೆ ಸರ್ವೆ ನಂಬರ್ಗಳು. ಅದರಲ್ಲಿ ಇದುವರೆಗೆ ಹಾಸನ ಜಿಲ್ಲೆನಲ್ಲಿ ಸುಮಾರು 10,33,691 ಪ್ಲಾಟ್ಗಳು ಮಾತ್ರ ಆಡಾಗಿದೆ. ಇನ್ನು ಸುಮಾರು 5,03,920 ಪ್ಲಾಟ್ಗಳು ಆಡಾಗುವಂಥದ್ದು ಬಾಕಿದೆ. ಸುಮಾರು 67% ಅಷ್ಟೇ ಇದುವರೆಗೆ ಈ ಪ್ಲಾಟ್ಗಳು ಆಡಾಗಿರೋದು ಈ ಫ್ರೂಟ್ಸ್ ಯೋಜನೆಯಡಿ. ಇಲ್ಲೇನಾಗ್ತದೆ, ರೈತರು ಫ್ರೂಟ್ಸ್ ID ನೋಂದಣಿ ಮಾಡ್ಕೊಂಡಿದ್ರು ಸಹ, ಉದಾಹರಣೆಗೆ 5 ಸರ್ವೆ ನಂಬರ್ ಇದ್ರೆ ಅದರಲ್ಲಿ 1 ಅಥವಾ 2 ಸರ್ವೆ ನಂಬರ್ ಮಾತ್ರ ಆ್ಯಡ್ ಮಾಡಿಸಿರ್ತಾರೆ, ಇನ್ನು ಉಳಿದಂತ 2-3 ಸರ್ವೆ ನಂಬರ್ ಆ್ಯಡ್ ಮಾಡಿಸಿರಲ್ಲ. ಆ ಕಾರಣದಿಂದ ಸುಮಾರು 500,000 ಇನ್ನು ಸರ್ವೆ ನಂಬರ್ಸ್ ಆ ಫ್ರೂಟ್ಸ್ ID ಒಳಗಡೆ ದಾಖಲೆ ಆಗುವಂಥದ್ದು ಬಾಕಿ ಇರ್ತದೆ. ಇದರಿಂದ ಏನಾಗ್ತದೆ, ಕೆಲವು ಸಂದರ್ಭದಲ್ಲಿ ರೈತರು ಆ ಒಂದು ಯೋಜನೆಯಡಿ ಫಲಾನುಭವಿ ಆಗೋದು ಅಂತ ಮಿಸ್ ಆಗುವಂತ ಅವಕಾಶನೂ ಇರ್ತದೆ. ಸೊ ಆ ಜೊತೆಗೆ ಈ ಒಂದು ಫ್ರೂಟ್ಸ್ ID ಆ ಸರ್ವೆ ನಂಬರ್ ಆ್ಯಡ್ ಆಗಲಿಲ್ಲ ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಪರಿಹಾರ ಕೊಡಲಿಕ್ಕೆ, ಬೆಳೆ ನಷ್ಟ ಪರಿಹಾರ ಕೊಡಲಿಕ್ಕೆ ಅವಕಾಶ ತಪ್ಪಬಹುದು. ಅಥವಾ ಈ ಆಹಾರ ಬೆಳೆನ ಏನು ಪ್ರೊಕ್ಯೂರ್ ಮಾಡ್ತೀವಿ ಕನಿಷ್ಠ ಬೆಂಬಲ ಯೋಜನೆ ಅಡಿ, ಅದರಲ್ಲಿ ರಾಗಿ ಭತ್ತ ಈ ಬೆಳೆಗಳ ಪ್ರೊಕ್ಯೂರ್ಮೆಂಟ್ ಸಂದರ್ಭದಲ್ಲಿ ಆ ಒಂದು ಸರ್ವೆ ನಂಬರ್ ಫ್ರೂಟ್ಸ್ ಐ ಡಿ ಒಳಗಡೆ ಆ್ಯಡ್ ಆಗಿಲ್ಲ ಅಂದರೆ ಆ ಒಂದು ಯೋಜನೆ ಅಡಿ ಒಂದು ಬೆನಿಫಿಟ್ ತಗೊಳ್ಳೋಂಥ ಅವಕಾಶಗಳನ್ನ ಕಳ್ಕೊಬೋದು ರೈತರು. ನಂತರ ಬೆಳೆ ಸಾಲ ವಿತರಣೆ ಮಾಡುವಂಥ ಸಂದರ್ಭದಲ್ಲೂ ಸಹ ಆ ಒಂದು ಪರ್ಟಿಕ್ಯುಲರ್ ರೈತ ಆ ಸರ್ವೆ ನಂಬರ್ ಆ್ಯಡ್ ಮಾಡಲಿಲ್ಲ ಅಂದರೆ ಆ ಜಮೀನಿಗೆ ಸಂಬಂಧಪಟ್ಟಂತೆ ಬೆಳೆ ಸಾಲ ದೊರೆದೇ ಇರೋಂಥ ಸಂದರ್ಭನೂ ಇರ್ತದೆ. ಸೊ ಹಾಗಾಗಿ ನಾವೀಗ ಏನು ಹೇಳ್ತಾ ಇದ್ದೀವಿ ಅಂದರೆ ದಯಮಾಡಿ ರೈತ ಬಾಂಧವರು ಈಗೇನು 67% ಪ್ರೋಗ್ರೆಸ್ ಏನಿದೆ ಅದನ್ನು 100% ಎಲ್ಲ ಸರ್ವೆ ನಂಬರ್ನ ಕೂಡಲೇ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಈವನ್ ಕಂದಾಯ ಇಲಾಖೆಗಳಿಗೂ ಹೋಗ್ಬಿಟ್ಟು ಈ ಒಂದು ಫ್ರೂಟ್ಸ್ ರಿಜಿಸ್ಟ್ರೇಷನ್ನಲ್ಲಿ ಎಲ್ಲ ಸರ್ವೆ ನಂಬರ್ನ ಸೇರ್ಪಡೆಗೊಳಿಸಬೇಕು ಅಂತ ಈ ಮೂಲಕ ಒಂದು ಕೇಳ್ಕೊಳ್ತೀನಿ. ಎಲ್ಲಿ ಸೇರಿಸುವಂಥದ್ದು ಇದನ್ನ? ಏನು ದಾಖಲಾತಿಗಳು ಬೇಕು? ದಾಖಲಾತಿಗಳೇನಿಲ್ಲ. ಈಗ ಆಲ್ರೆಡಿ ಫ್ರೂಟ್ಸಲ್ಲಿ ನೋಂದಣಿ ಮಾಡ್ಕೊಂಡಿರೋಂಥ ರೈತರು ಅವರ ಸ್ವತಃ ಸರ್ವೆ ನಂಬರ್ಗಳನ್ನ ಪಾಣಿ ಅಥವಾ ಅವ್ರ ಸರ್ವೆ ನಂಬರ್ಗಳ ಪಟ್ಟಿನ ತಗೊಂಡು ನಮ್ಮ ರೈತ ಸಂಪರ್ಕ ಕೇಂದ್ರ. ನಮಸ್ತೆ ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನಾನು ರುದ್ರಯ್ಯ ಮೂಡಿರಿಂದ ಮಾತಾಡ್ತಿದ್ದೇನೆ. ರುದ್ರಯ್ಯ ಅವರೇ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಮ್ಮ ಪ್ರಶ್ನೆ ಏನಂತಲ್ಲ, ಮಳೆ ಆಧಾರಿತ ನಿಮ್ಮ ಬೆಳೆ ವಿಮೆ ಕಟ್ಟಿದ್ವಲ್ಲ ಸರ್, ನಾವು ಅಡಿಕೆ ಮತ್ತೆ ಮೆಣಸಿಗೆ, ಅದ್ರ ಬಗ್ಗೆ ಮಾಹಿತಿ ನಾವು ಓದಿಸ್ ಇದೇ ದಿನದಲ್ಲಿ ಕಟ್ಟಿದ್ದು. ನಿಮ್ದು ಜಿಲ್ಲೆ ತಾಲೂಕು ಹೇಳಿ. ನನ್ನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು. ಕಡವಳ್ಳಿ ಗ್ರಾಮ ಅಂತ ಹೇಳಿ. ಏನಾದ್ರೂ ನಷ್ಟ ಆಗಿತ್ತ ಬೆಳೆನಲ್ಲಿ? ಸರಿ, ಮೆಣಸೆಲ್ಲ ಫುಲ್ ಹೋಗಿತ್ತು ಸರ್, ಮೆಣಸೇನಿಲ್ಲ. ಮೆಣಸೆಲ್ಲ ಹೋಗಿತ್ತ? ಹೌದು, ಸಂಪೂರ್ಣ ಮೆಣಸು ಹೋಗಿತ್ತು. ಮತ್ತೆ ಹಾಕಿದೀವಿ ಸರಿ. ಅದ್ರ ಹೋದ ಸರಿ ನನಗೆ ಬರೋದ್ 7 ಕ್ವಿಂಟಲ್ ಬರೋದಾದ್ರೆ 180 ಕೆಜಿ ಮಾತ್ರ ಬಂತ ಅಷ್ಟೇ. ಓಹೋ, ಹೌದಾ? ತುಂಬಾ ಕಡಿಮೆ ಆಯ್ತು, ಕೂಡ ನಾಶ ಆಗ್ಬಿಟ್ಟಿದೆ ಸರ್. ನೀವು ಹೋಗಿ ವಿಚಾರಿಸಿದ್ರ ಬ್ಯಾಂಕ್ ಅಲ್ಲಿ ನೀವ್ ಎಲ್ಲಿ ಹಣ ಕಟ್ಟಿದ್ರು ಅಲ್ಲಿ? ಇಲ್ಲ, ಅದು 1 ವರ್ಷ ಆಗ್ಬೇಕಂತ ಹೇಳಿದ್ರೆ ಈ ಹೋದ ವರ್ಷ ಇದೇ ದಿನದಲ್ಲೇ June 26 ಕಟ್ಟಿದೆ ನಾನು. ಈಗ ಕಳೆದ ವಾರದಲ್ಲಿ ಒಂದಷ್ಟು ಹಣ ಬಿಡುಗಡೆ ಆಗಿದೆ. ನೀವು ಇದು ಈಗ ಮೆಣಸು ಅಂತ ಅಂದ್ರೆ ತೋಟಗಾರಿಕೆ ಇಲಾಖೆಗೆ ಬರುತ್ತೆ. ಇರ್ಲಿ ಇರ್ಲಿ, ನೀವು ತೋಟಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು ತೋಟಗಾರಿಕೆ ಇಲಾಖೆದು ಬೆಳೆ ವಿಮೆದು ಹಣ ಬಿಡುಗಡೆ ಆಗಿದೆಯಾ ಅಂತ ಕೇಳಿ. ಸರಿ ಸರ್. ಕೇಳ್ಬಿಟ್ಟು ಆ ನಂತರ ನಿಮ್ಮ ಬ್ಯಾಂಕ್ ನೀವ್ ಎಲ್ಲಿ ಕಟ್ಟಿದ್ರು ಅಲ್ಲಿಗೆ ಹೋಗಿ ಒಂದ್ಸಾರಿ ವಿಚಾರಿಸಿ. ಈಗ ಹಾಸನ ಜಿಲ್ಲೆನಲ್ಲೂ ಕೂಡ ಈ ಕಳೆದ 2-3 ದಿವಸದಲ್ಲಷ್ಟೇ ಹಣ ಬಿಡುಗಡೆ ಆಗಿರೋ ಅಂತದ್ದು. ಬಹುತೇಕ ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಒಂದೇ ಸಾರಿ ಆಗ ಅಂತ ಸಾಧ್ಯತೆ ಇರುತ್ತೆ. ನೀವು ನಾಳೆನೆ ತೋಟಗಾರಿಕೆ ಇಲಾಖೆ ಮತ್ತೆ ನೀವ್ ಎಲ್ಲಿ ಹಣ ಕಟ್ಟಿದ್ರು ಆ ಒಂದು ಬ್ಯಾಂಕಿನ ಶಾಖೆ ಎರಡು ಕಡೆಗೆ ಹೋಗಿ ಖಂಡಿತ ಕೇಳಬಹುದು. ಮೊದಲು ತೋಟಗಾರಿಕೆ ಇಲಾಖೆಗೆ ಹೋಗಿ. ಧನ್ಯವಾದ ಕರೆ ಮಾಡಿದಕ್ಕೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಈಗ ಬೇರೆಯವ್ರಿಗೂ ಕೂಡ ಹೇಳಬೇಕು ನೀವು ಯಾರು ಮಾಡಿಸಿಲ್ವಾ ಅಂತ ಅವ್ರಿಗೆ. ಇಲ್ಲ, ನಾನು ಸಂಪೂರ್ಣ ನನಗೆ ವಿಲೇಜ್ ಹಾಕೊಂಡು ಗ್ರಾಮ ಲೆಕ್ಕಾಧಿಕಾರಿ ಮಾಹಿತಿ ಕೊಟ್ಟಿದ್ರು ಎಷ್ಟು ಮಾಡಿ ಅಂತ. ನಮ್ಮ ಏರಿಯಾದಲ್ಲಿ ಸಂಪೂರ್ಣ ಅಲ್ಲಿ ಗೀತಾ ಮೇಡಮ್ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟು ನಾನು ಅವ್ರಿಗೆ ಹೇಳಿದ್ ಎಲ್ಲ 15 ಬಾಕಿ ಎಲ್ಲ ಕ್ಲಿಯರ್ ಆಯ್ತು ಸರ್. ಹೌದು, ಎಲ್ಲರದ್ದು ಕ್ಲಿಯರ್ ಆಯ್ತಾ? ಎಲ್ಲ ಕ್ಲಿಯರ್ ಆಯ್ತು. ಒಳ್ಳೆ ಕೆಲಸ ಮಾಡಿದ್ರ ರುದ್ರಯ್ಯ. ಖಂಡಿತ ಒಳ್ಳೆ ಕೆಲಸ ಮಾಡಿದೀರ. ನಿಮ್ ಪಕ್ಕದ ಹಳ್ಳಿನಲ್ಲೂ ಯಾರಾದ್ರೂ ಮಾಡಿಸಿಲ್ಲ ಅಂತ ಅಂದ್ರೆ? ಇಲ್ಲ, ನಮ್ದು ಅದೇ ಸರ್, ಸಹಕಾರ ಮನೋಭಾವನೆ ಹೆಚ್ಚಿರೋದ್ರಿಂದ ಒಬ್ರಿಗೊಬ್ರಿಗೆ ಲಿಂಕ್ ಕೊಡ್ತೀವಿ ಸರ್. ಧನ್ಯವಾದ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗೆ ನೆರವು ಆಗ್ತಿದೆ ನಿಮ್ಮ ಕಡೆಯಿಂದ. ಹಿಂಗೆ ಮುಂದುವರಿಸಿ ನೀವು ನಿಮ್ಮ ಕೆಲಸ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ ನಮಸ್ತೆ, ಫ್ರೂಟ್ಸ್ ಐಡಿ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ ಸರ್, ಮಾತಾಡ್ತಾ. ಫ್ರೂಟ್ಸ್ ಐಡಿ ಬಗ್ಗೆ ಅಷ್ಟೇ. ನಮಸ್ತೆ ನಮಸ್ತೆ. ಹಲೋ, ಆಕಾಶವಾಣಿ. ಹಲೋ, ನಮಸ್ತೆ ನಮಸ್ತೆ, ಹೇಳಿ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನಾನು ಪ್ರೇಮಾನಂದ್ ಅಂತ ಹೇಳಿ, ಸಕಲೇಶ್ಪುರ ತಾಲೂಕ್ ಹೆತ್ತೂರು. ಮಾತಾಡಿ ಪ್ರೇಮಾನಂದ್. ಮಾತಾಡಿ ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಂದು ನಮ್ಮ ಮದರ್ ಅಲ್ಲಿ ನಮ್ಮ ಮದರ್ ಹೆಸರಲ್ಲಿ ಜಮೀನಿತ್ತು, ಅದನ್ನ ನಾವು ಪಾರ್ಟಿಷನ್ ಮಾಡ್ಕೊಂಡಿದೀವಿ. ಈಗ ನಮ್ಮ ಮದರ್ಗೆ KYC ಆಗಿದೆ, ಅವರಲ್ಲಿ ಸ್ವಲ್ಪ ಜಮೀನ, ಒಂದ 10 ಗಂಟೆ ಅಷ್ಟು ಜಮೀನು ಅವ್ರ ಹೆಸರಲ್ಲಿದೆ, ಬಾಕಿ ಇದೆಲ್ಲ ಮಕ್ಕಳ ಹೆಸರಿಗೆ ಡಿವೈಡ್ ಆಗಿದೆ, ಎಲ್ಲ ಅವಳು 4 ಜನಕ್ಕೆ ಡಿವೈಡ್ ಆಗಿದೆ. ಅದರಲ್ಲಿ ನಮ್ಮ ಹೆಸರಿಗೆ ಬಂದ ಮೇಲೆ ನಾವು ಫ್ರೂಟ್ ಐಡಿನ ಮಾಡಿಸಿದೀವಿ ಇದು ರೈತ ಸಂಪರ್ಕ ಕೇಂದ್ರದಲ್ಲಿ, ನಾನು ನಮ್ಮ ಮೈಸೂರ್ಸ್ ಬೇರೆ ಬೇರೆನೆ. ಈಗ ನಾವು KYC ಮಾಡೋದಕ್ಕೆ ನಮ್ಮದನ್ನ ತಗೊಳ್ತಾ ಇಲ್ಲ. ಓಹೋ, ಈಗ ತಗೊಳ್ತಾ ಇಲ್ವಾ? ತಗೊಳ್ತಾ ಇಲ್ಲ, ಯಾಕೆಂತಂದ್ರೆ ಒಂದ್ಸರಿ ಅಮೌಂಟ್ ಬರಬೇಕು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗೋದು. ನಂತರ ನಿಮ್ಗೆ ಇ ಕೆ ವಿ ಸಿ ಮಾಡಿಸ್ಬೋದು, ಇಲ್ಲ ಅಂತಂದ್ರೆ ಇವಾಗ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ಹಾಗಾಗಿ ಮುಂದೆ ಏನ್ ಮಾಡಬೇಕು ಅಂತ. ನನ್ನ ಪ್ರೇಮಾನಂದ ಅವರೇ ನಮಸ್ಕಾರ. ನೋಡಿ, ಈಗ ಪಿಎಂ ಕಿಸಾನ್ ಯೋಜನೆ ಅಡಿ ಫಲಾನುಭವಿ ಆಗೋದು ಪ್ರತಿ ಕುಟುಂಬಕ್ಕೆ ಒಬ್ರು ಮಾತ್ರ ಫಲಾನುಭವಿ ಆಗ್ತಾರೆ, ಒಬ್ರಿಗೆ ಮಾತ್ರ ಬರ್ತದೆ. ಈಗ ಮಕ್ಕಳಿರ್ಬೋದು, ಗಂಡ ಹೆಂಡತಿ ಈ ರೀತಿ ಎಲ್ಲರಿಗೂ ಬರೋದಿಲ್ಲ, ಕೇವಲ ಒಂದು ಕುಟುಂಬಕ್ಕೆ ಒಬ್ರಿಗೆ ಮಾತ್ರ ಈ ಒಂದು ಯೋಜನೆ ಅಡಿ ಫಲಾನುಭವಿ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಈಗ ನೀವು ಪಾರ್ಟಿಷನ್ ಆಗಿದ್ರೆ ಅಂತ ಹೇಳ್ತಾ ಇದ್ದೀರಾ, 2019 ನಂತರ ಯಾವ್ದು ಪಾರ್ಟಿಷನ್ ಆಗ್ಲಿ ಆಗಿದೆ, ಪಹಣಿಗಳು ಬಂದಿದೆ, ಅವ್ರಿಗೆ ಪಿ ಎಂ ಕಿಸಾನ್ ಯೋಜನೆ ಅಡಿ ನೋಂದಾಯಿಸಿಕೊಳ್ಳಿಕ್ಕೆ ಇದುವರೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರದಿಂದ. 2019 ಹಿಂದಕ್ಕೆ ಏನು ಪಹಣಿಗಳಿದೆ, ಸಪರೇಟ್ ಬೇರೆ ಕುಟುಂಬ ಅಂತ ಏನು ನೀವೇನಾದ್ರು ಗುರುತಾಗಿದ್ರೆ ಅವ್ರಿಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 2019 ನಂತರ ಏನು ಪಹಣಿಗಳಾಗ್ತವೆ, ಏನು ನೀವು ವಿಭಾಗ ಮಾಡ್ಕೊಳ್ತೀರಾ, ಅದಕ್ಕೆ ಇನ್ನು ಅವಕಾಶ ಮಾಡಿಕೊಟ್ಟಿಲ್ಲ. ಸರ್, ಇನ್ನೊಂದು ಒಂದು ಪ್ರಶ್ನೆ, ಹಿಂದೆ ನಮ್ಮ ಅಮ್ಮನಿಗೆ ಬರ್ತಾ ಇತ್ತು ಅದು ಮೊದಲು ಅಮೌಂಟ್ ಎಲ್ಲ. ಹೌದು, ಇವಾಗ ಅದನ್ನ ಸ್ಟಾಪ್ ಆಗಿದೆ. ಈ ಕೆ ವೈ ಸಿ ಮಾಡಿಸಿದ್ರಾ? ಹೌದು, ಈ ಕೆ ವೈ ಸಿ ಆಗಿದೆ. ಅವ್ರದ್ದು ಯಾವಾಗ ಮಾಡಿಸಿದ್ರಿ ಸರ್? ಈಗ ಒಂದು ವರ್ಷ ಆಯ್ತು ಅದು ಮಾಡ್ತಿ. ಒಂದು ವರ್ಷ ಆಯ್ತು. ಈಗ ನೀವು ಅದನ್ನ ನಿಮ್ಮ ತಾಯಿಯವ್ರದ್ದು ಆಧಾರ್ ನಂಬರ್ ತಗೊಂಡು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅದನ್ನ ಚೆಕ್ ಮಾಡಿಸಿ. ಅಲ್ಲಿ ಚೆಕ್ ಮಾಡಿಸಿದ್ರು ಸರ್, ನಾನು ಚೆಕ್ ಮಾಡಿಸಿದೆ. ಆದ್ರೆ ಅದು ನಮಗೆ ನಮ್ಮ ಹತ್ತಿಗೆ ಬರಲ್ಲ. ನಾವೀಗ ಫ್ರೂಟ್ ಐಡಿನೂ ಕೊಟ್ಟಿ, ಅವ್ರು ಫ್ರೂಟ್ ಐಡಿನೂ ಕೊಟ್ಟಿದ್ದಾರೆ. ನಮಗೆ ಫ್ರೂಟ್ ಅದು ಕೊಟ್ಟು, ಜೊತೆಗೆ ಅವರು ನಮ್ಮ ವ್ಯಾಪ್ತಿಯಲ್ಲಿ ಏನು ಬರಲ್ಲ, ಈಗ ಅದು ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗ್ಬಹುದು ಅಥವಾ ಸೆಂಟ್ರಲ್ ಇಂದ ಏನಾರು ಆಗ್ಬಹುದು ನಮ್ಗೆ. ಪ್ರೇಮಾನಂದ ಅವ್ರೆ, ನಾನು ಜೆ ಡಿ ಎ ಮಾತಾಡ್ತಿರೋದು, ಜಂಟಿ ಕೃಷಿ ನಿರ್ದೇಶಕರು. ಈಗ ತಾವೇನ್ ಹೇಳ್ತಾ ಇದ್ದೀರಲ್ಲ ನಿಮ್ ತಾಯಿಯವ್ರದ್ದು, ಅದು ಒಂದು ಆಧಾರ್, ಇದನ್ನ ನನ್ನ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ, ನನ್ನ ನಂಬರ್ ಹೇಳ್ತೀನಿ, ನಾನು ಚೆಕ್ ಮಾಡ್ತೀನಿ, ಅದಾದ್ಮೇಲೆ ನಿಮ್ಗೆ ಅರ್ಜಿ ಕೊಡೋದು ಏನ್ ಮಾಡ್ಬೇಕನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ. ಮೇಡಮ್, ನಂಬರ್ ಒಂದು ತಗೋಬಿಡಿ. ಕೊಡಿ ಸರ್, ಹೇಳಿ ಮೇಡಮ್. 8277 93 1700 1700. ನಿಮ್ಮ ಹೆಸರನ್ನ ಬರ್ದು ಮೇಡಮ್. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸುಲೋಚನಾ, ರಾಜ ಸುಲೋಚನಾ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರನ್ನ ಬರೆದು ನಿಮ್ ತಾಯಿಯವರ ಐಡಿಯನ್ನ ಕಳ್ಸಿಕೊಡಿ. ಓಕೆ ಓಕೆ, ಥ್ಯಾಂಕ್ ಯು. ಅವ್ರ ವಾಟ್ಸ್ಆಪ್ಗೆ ಕಳ್ಸಿಕೊಡಿ, ಅವರು ಪರಿಶೀಲಿಸ್ತಾರೊಂದ್ಸರಿ. ಜಾಯಿಂಟ್ ಡೈರೆಕ್ಟರ್ ಅಲ್ಲ? ಹೌದು ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಪ್ರೇಮಾನಂದ ಅವರ ಕರೆ ಮಾಡಿದ್ದಕ್ಕಾಗಿ ನಾವು ಮುಂದಿನ ಕರೆಗೆ ಹೋಗ್ತೇವೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಮೋಹನ್ ಅಂತ ಸರ್. ಮೋಹನ್ ಯಾವೂರಿಂದ? ಅರಸೀಕೆರೆಯಿಂದ ಸರ್. ಮೋಹನ್, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ಈಗ ಸರ್ ಇದು ಫಸಲ್ ವಿಮಾ ಯೋಜನೆನ ಈಗಲೂ ಕೂಡ ಮಾಡಿಸ್ಬೋದಾ ಸರ್? ಈಗಲೂ ಕೂಡ ಅರ್ಹತೆ ಇದೆ ಸರ್? ಹೌದು ಹೌದು ಹೌದು, ಈಗ ಮಾಡಿಸ್ಬೋದು ನೀವು. ಈಗ ನಿನ್ನೆ ಮೊನ್ನೆ ಅಷ್ಟೇ ಅದು ಅಧಿಸೂಚನೆ ಆಗಿದೆ. ನೀವು ಯಾವ ಬೆಳೆಯನ್ನ ಬೆಳಿತೀರೋ ಅದಕ್ಕೆ ಎಷ್ಟು ವಂತಿಕೆಯನ್ನ ಅವರು ನಿಗದಿ ಮಾಡಿದಾರೋ ಅಷ್ಟು ವಂತಿಕೆಯನ್ನ ನೀಡಿ ನೀವು ಮಾಡಿಸ್ಕೋಬಹುದು. ಮೋಹನ್ ಅವರೇ, ತಾವು ಯಾವ ಬೆಳೆಗೆ ವಿಮೆ ಕಂತು ಪಾವತಿಸಬೇಕಂತ ಕೇಳ್ತಾ ಇದ್ದೀರಾ? ಹೆಸರುಗಳಿಗೆ ನಿಮ್ಗೆ 30th ಲಾಸ್ಟ್ ಡೇಟ್ ಇದೆ. 1 ಎಕರೆಗೆ 269 ಪಾವತಿ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಕಾಮನ್ ಸರ್ವಿಸ್ ಅಥವಾ ಬೆಟರ್ ಬ್ಯಾಂಕ್ ಅಲ್ಲಿ ಮಾಡಿ 269 ರೂಗಳನ್ನ ಪಾವತಿಸಕ್ಕೆ ಮಾಡಬಹುದು. ನಿಮ್ದು ಜಮೀನ್ದು ದಾಖಲಾತಿ, ನಿಮ್ದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಬ್ಯಾಂಕ್ಗಳಲ್ಲಿ ಅರ್ಜಿ ಬ್ಯಾಂಕ್ಗಳಲ್ಲಿ ನೀವು ಪಾವತಿ ಮಾಡಿ. ಮೇಡಮ್, ಇದು ಹಂಗಲ್ಲ, ಇದು ಮತ್ತು ನಮ್ಮ ಹೆಸರಲ್ಲಿ ಇತ್ತು. ಈಗ ಅವರು ಹೊರಟೋಗಿದ್ದಾರೆ, ಈಗ ನಾವು ಮತ್ತೆ ಯಾವ ತರ ಮಾಡಿಸ್ಬೇಕು ಅಂತ ಮೇಡಮ್ ಈಗ ಕೇಳ್ತೀನಿ. ಈಗ ಖಾತೆ ಬದಲಾವಣೆ ಮಾಡ್ಕೊಂಡಿಲ್ವಾ ನೀವು? ಇಲ್ಲ ಸರ್, ಇನ್ನು ಮಾಡ್ಕೊಂಡಿಲ್ಲ. ಈಗ ಖಾತೆ ಬದಲಾವಣೆ ಮಾಡ್ತಾರೆ, ಮಾಡ್ಲಿಕ್ಕೆ ಬರಲ್ವಾ ಸರ್? ಸರ್, ಈಗ ನೀವು ಬೆಳೆ ಸಾಲ ಏನಾದ್ರು ಪಡ್ಕೊಂಡಿದ್ರಾ ಮೋಹನ್ ಅವರೇ? ಇಲ್ಲ ಸರ್, ನಮ್ಗ ಪಡ್ಕೊಂಡಿಲ್ಲ. ಅಂದ್ರೆ ಅಂದ್ರೆ ನಾವು ಏನ್ ಮಾಡಿಸ್ಬೇಕು ಅಂತ ಹೊರಟಿದ್ರು, ಅಷ್ಟರಲ್ಲಿ ಈ ತರ ಆಯ್ತು ಸರ್. ನೋಡಿ, ಈಗ ಅದಕ್ಕೆ ವಂಶವೃಕ್ಷ ಸಮೇತ ಹೋಗಿ ನೀವು ಬ್ಯಾಂಕ್ ನಲ್ಲಿ ಅರ್ಜಿ ಹಾಕಿ, ಅರ್ಜಿ ಇರುತ್ತೆ, ಅರ್ಜಿ ಪಹಣಿ ವಂಶವೃಕ್ಷ ಸಮೇತ ನೀವು ನೋಂದಣಿ ಮಾಡ್ಕೊಳ್ಳಿ. ವಂಶವೃಕ್ಷ ಸಮೇತ ಹೋದ್ರೆ ಮಾಡ್ಕೊಳ್ಬಹುದು, ಆಗ್ಬೋದಾ ಮೋಹನ್? ಓಕೆ ಸರ್. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಆಕಾಶವಾಣಿ ಕರೆ ತುಂಡಾಗಿದೆ. ಫ್ರೂಟ್ಸ್ ಐಡಿಗೆ ಸಂಬಂಧಪಟ್ಟ ಹಾಗೆ ಮುಂದುವರಿಸಿ ಸರ್ ತಾವು. ಈಗ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಫ್ರೂಟ್ಸ್ ಐಡಿಗೆ ಸಂಬಂಧಪಟ್ಟಂತೆ ನಾವು ವಿಚಾರ ವಿನಿಮಯ ಮಾಡ್ಕೊಂಡ್ವಿ. ಸೊ ಹಂಗಾಗಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಇನ್ನೂ 5 ಲಕ್ಷ ಪ್ಲಾಟ್ಸ್ಗಳು ಆಡ್ ಆಗುವಂತದ್ದು ಬಾಕಿ ಇದೆ. ಆಕಾಶ್ ಮಾಡಿ ನಮಸ್ತೆ. ಹಲೋ ನಮಸ್ತೆ ಸರ್, ನಾನು ಚನ್ನಾಪುರ ತಾಲೂಕು ಎಂಎಸ್ಎಲ್ಯಿಂದ ನಾಗರಾಜ್ ಸರ್. ನಾಗರಾಜ್ ಮಾತಾಡಿ ಸರ್. ನಮಸ್ತೆ ಅಧಿಕಾರಿಗಳಿಗೆ. ನಮಸ್ತೆ ಮೇಡಮ್. ನಮ್ದು ಈ ಕೆವೈಸಿ ಆಗಿದೆ, ಆದ್ರೆ ಈ 2023 ಯಾವ್ದಾಗ ಬಂದಿಲ್ಲ. ಈಗ ಈಗ ಈಗ 14ನೇ ಕಂತದ ಹಣ ಪಾವತಿ ಆಗ್ಬೇಕು. ಈಗ ಹಾಕ್ತಾರೆ, 14ನೇ ಕಂತು ಪಾವತಿ ಮಾಡ್ತಾರೆ ಅಂತಾನೆ ನಾವೆಲ್ಲ ಗ್ರಾಮಗಳಲ್ಲಿ ಈ ಕೆವೈಸಿ ಮಾಡಿಸ್ಲಿಕ್ಕೆ ಫಾಲೋಅಪ್ ಮಾಡ್ತಿದೀವಿ. ಈ ಕಂತು ಈ ಕೆವೈಸಿ ಮಾಡಿಸ್ಕೊಳ್ದೇ ಇರೋರಿಗೆ ಹಣ ಪಾವತಿ ಬರೋದಿಲ್ಲ. ಅದಕ್ಕೆ ಅದು ಮಿಸ್ ಆಗಬಾರ್ದಂತ ಮುಂಚಿತವಾಗಿನೇ ನಾವು ಫಾಲೋಅಪ್ ಮಾಡ್ತಾ ಇದೀವಿ. ಸರಿ ಮೇಡಮ್, ಇನ್ನೊಂದು ಪ್ರಶ್ನೆ. ಈ ಬೆಳೆ ವಿಮೆದು ನಮ್ಮ ತಂದೆಯವರ ಹೆಸರಲ್ಲಿ ಜಮೀನಿತ್ತು, ಅವರು ತೀರ್ಕೊಂಡಿದ್ದಾರೆ. ಈಗ ಯಾವ ರೀತಿ ಮಾಡಿಸ್ಕೊಳೋದು ನಾವು? ಅದೇ ಈಗ ಹೇಳಿದ್ವಲ್ಲ, ನಾವು ನಿಮ್ದು ವಂಶವೃಕ್ಷ ಇದು ದಾಖಲೆ ಜೊತೆಗೆ ನೀವು ತಗೊಂಡೋಗಿ ಪಾವತಿ ಮಾಡಬೇಕಾಗತ್ತೆ. ಡೆತ್ ಸರ್ಟಿಫಿಕೇಟ್, ವಂಶವೃಕ್ಷ. ಸರಿ ಮೇಡಮ್, ಓಕೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ನಾಗರಾಜ್. ಮುಂದಿನ ಕರೆಗೆ ಹೋಗೋಣ. ಏನೋ ತೊಂದರೆ ಆಯ್ತು ಅದು ಇನ್ನೊಂದು. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಮೋಹನ್ ಅಂತ. ಮೋಹನ್, ಈಗ ಫೋನ್ ಮಾಡಿದ್ರಿ ಅಲ್ವಾ? ಹೇಳಿ ಹೇಳಿ. ಈಗ ಈ ಕೆ ವೈ ಸಿ ಮಾಡಿಸ್ಲಿಕ್ಕೆ ಮೋಹನ್ ಅವ್ರೆ, ನೀವು ನಿಮ್ಮ ಅಮ್ಮನ ಹೆಸರಲ್ಲಿ ಇತ್ತ ಅದು ರಿಜಿಸ್ಟ್ರೇಷನ್? ತಾತನ ಹೆಸರಲ್ಲಿ ಇತ್ತ? ಈಗ ನಿಮ್ಮ ಹೆಸರಲ್ಲಿ ಜಮೀನ್ ಇದೆಯಾ ಯಾವ್ದಾದ್ರು? ನಿಮ್ಮ ಹೆಸರಲ್ಲಿ ಜಮೀನ್ ಇದ್ರೆ ಪಾಣಿ, ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್ ನ ತಗೊಂಡ್ಬಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಇಲ್ಲಿವರೆಗೆ ಮಾಡಿಸಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗೆ ಕೊನೆ ಡೇಟ್ ಇಲ್ಲ, ಅದು ಯೋಜನೆ ಇರೋವರೆಗೆ ಇರುತ್ತೆ, ನೀವು ಮಾಡಿಸ್ಕೊಳ್ಬಹುದು. ಧನ್ಯವಾದ ಮೋಹನ್ ಕರೆ ಮಾಡಿದ್ದಕ್ಕಾಗಿ. ಫ್ರೂಟ್ ಸೈಡ್ ಇದು ಒಂದು ಮುಗಿಸ್ಬೋಣ ಸರ್. ಏನಾದ್ರು ಮುಖ್ಯವಾಗಿ ಹೇಳುವಂಥದ್ದು? ಈಗ ಮುಖ್ಯವಾಗಿ ಹೇಳುವಂಥ ವಿಚಾರನೆಲ್ಲ ಹೇಳಿದೀವಿ ಸರ್. ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು, ಕೂಡಲೇ ನಿಮ್ಮ ಫ್ರೂಟ್ಸ್ ಐ ಡಿ ಎಲ್ಲನೂ ಫ್ರೂಟ್ಸ್ ಐ ಡಿನಲ್ಲಿ ನಿಮ್ಮ ಸರ್ವೆ ನಂಬರ್ಗಳನ್ನ ಆ್ಯಡ್ ಮಾಡಿಸಿ ಅಂತ ಕೇಳ್ಕೊಳ್ತೀನಿ. ಅಂದ್ರೆ ಈಗಾಗಲೇ ಅವ್ರು ನೋಂದಣಿ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಸೇರಿಸಬಹುದು. ನೋಂದಣಿ ಮಾಡ್ಕೊಂಡಿರ್ತಾರೆ, ಸಂಪೂರ್ಣವಾಗಿ ಅವರ ಜಮೀನಿನ ವಿವರನ ಸೇರಿಸಿರೋದಿಲ್ಲ. ಏನು ಉಳಿಕೆ ಇರುತ್ತೆ ಅದನ್ನೆಲ್ಲ ಸೇರಿಸ್ಕೊಳ್ಳಿಕ್ಕೆ ಎಲ್ಲಿ 10 ಗುಂಟೆ ಇರುತ್ತೋ 5 ಗುಂಟೆ ಇರುತ್ತೋ ಅದಷ್ಟನ್ನು ಕೂಡ ಒಂದೇ ಐಡಿಗೆ ಸೇರಿಸಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದು ಇಲಾಖೆ, ನಮ್ದೆಲ್ಲ ಇಲಾಖೆಗಳು ಫ್ರೂಟ್ಸ್ ಐಡಿ ಕಂಪಲ್ಸರಿ ಇದೆ ಬೆನಿಫಿಟ್ಸ್ ನ ತಗೊಳ್ಳಿಕ್ಕೆ. ಯಾವುದೋ ಒಂದು ಬೆನಿಫಿಟ್ಗೆ ಒಂದು ಸರ್ವೆ, ಅವ್ರಿಗೆ ಒಂದು 5-6 ಸರ್ವೆ ನಂಬರ್ ಇದೆ, ಒಂದು ಸರ್ವೆ ನಂಬರ್ ದಾಖಲಾತಿ ಕೊಟ್ಬಿಟ್ಟು ಫ್ರೂಟ್ಸ್ ಐ ಡಿ ಮಾಡ್ಕೋತಾರೆ. ಸೊ ಅವರಲ್ಲಿ ಒಂದು 5-6 ಕಡೆ ಇದ್ರೆ ಅಷ್ಟು ಸರ್ವೆ ನಂಬರ್ ಅನ್ನು ಕೂಡ ಆಡ್ ಮಾಡಿಸ್ಬೇಕು, ಅಲ್ಲಿ ಏನು ವಿಸ್ತೀರ್ಣ ಇದೆ ಆಡ್ ಮಾಡಿಸ್ಬೇಕು. ಈಗ ಫ್ರೂಟ್ಸ್ ಐ ಡಿನಲ್ಲಿ ಆಡ್ ಮಾಡಿಸೋದು ಏನಕ್ಕೆ, ಉದಾಹರಣೆಗೆ ನಮ್ಮ ಕನಿಷ್ಠ ಬೆಂಬಲ ಬೆಲೆಗೆ ಹೋದಾಗ ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಅಲ್ಲಿ ಕ್ರಾಪ್ ಸರ್ವೆ ಆಗಿರುತ್ತೆ, ಇಲ್ಲಿ ಜಮೀನು ಅವ್ರದ್ದು ಸೇರಿಸಿರೋದಿಲ್ಲ, ಅಲ್ಲಿ ಅವ್ರಿಗೆ ಬೆಂಬಲ ಇದರಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಇಂಥದ್ದು. ಅಥವಾ ಬೆಳೆ ಸಾಲಕ್ಕೆ ಹೋಗ್ಬೋದು, ಬೆಳೆ ವಿಮೆ ಇರ್ಬೋದು, ಕನಿಷ್ಠ ಬೆಂಬಲ, ಅವ್ರೆಲ್ಲದೂ ಆಡ್ ಮಾಡ್ಕೊಂಡ್ರೆ ಅವ್ರಿಗೆ ಏನು ಗರಿಷ್ಠ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ, ಸೌಲಭ್ಯವನ್ನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಒಂದನ್ನ ಆಡ್ ಮಾಡಿಸ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಉಳಿದಂತ ಸರ್ವೆ ನಂಬರ್ಸು ಆ ಇದನ್ನ ಕೂಡ ಅಲ್ಲಿ ಸೇರ್ಪಡೆ ಮಾಡಿಸಿದ್ರೆ ಅವ್ರಿಗೆ ಗರಿಷ್ಠ ಸೌಲಭ್ಯವನ್ನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸಾಹೇಬ್ರೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಚಂದ್ರು, ಕೋಟಿಗನಹಳ್ಳಿ, ಬೇಲೂರು ತಾಲೂಕು. ಮಾತಾಡಿ ಚಂದ್ರು. ಹೇಳಿ ಹೋಗ್ಬಿ. ಗೊತ್ತಾಯ್ತು ಹೇಳಿ. ನಾನು ನನ್ನ ಹೆಸರಿನಲ್ಲಿ 2009 ಖಾತೆ ಆಗಿದೆ, ಕೋಟಿಗನಹಳ್ಳಿ 82nd. ಈಗ ಏನಾಗಿದೆ, ಯಾರ ಕಣ್ ತಪ್ಪಿನಿಂದಲೋ ಕೈ ತಪ್ಪಿನಿಂದಲೋ ಯಾವ ಅಧಿಕಾರಿ ಕುತಂತ್ರದಿಂದಲೋ ಈಗ ಏನಂತ ಬರ್ತಾ ಇದೆ, ಎಲ್ಲಾ KYC ಎಲ್ಲ ಪ್ರತಿಯೊಂದು ನಿಮ್ ಪ್ರೊಸೀಜರ್ ಪ್ರಕಾರ ಎಲ್ಲಾ ಮಾಡಿಸಿದೀನಿ. ಈಗ ಏನಂತ ಅದು ಏನು ಇದು ಬರ್ತಾ ಇದೆ, ಇಶ್ಯೂ ಬರ್ತಾ ಇದೆ ಅಂತಂದ್ರೆ, ಅದು ಈಗ 2019 ನಂತರ ಪಾವತಿ ಇದು ನೋಂದಣಿ ಆಗಿದೆ ಅಂತ, ನೋಂದಣಿ ಆಗಿದೆ, ಮಂಜೂರು ಆಗಿದೆ ಅಂತ ಬರ್ತಾ ಇದೆ. ಯಾವ ನಮ್ಮ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು, ನಮ್ಮ ಅಗ್ರಿ ಅಧಿಕಾರಿಗಳು, ನಮ್ಮ ಅರಳಿ ಆರ್ ಎಸ್ ಕೆ ಆರ್ ಎಸ್ ಪ್ರತಿಯೊಬ್ಬರು ಕೇಳಿದ್ರು ಎಲ್ಲ ಮೂಕ ವಿಸ್ಮಿತರಾಗಿದ್ದಾರೆ. ಯಾರು ಈ ಸಮಸ್ಯೆ ಬಗ್ಗೆ ಹರಿಸಕ್ ಆಗಲಿಲ್ಲ ಐದು ವರ್ಷದಿಂದ ಸಾಹೇಬ್ರೆ. ಐದು ವರ್ಷದಿಂದ ಇದು ಎಲ್ಲಿ ಎಲ್ಲಿ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು, ಯಾರ ಹತ್ರ ಬಗೆಹರಿಯುತ್ತೆ, ದಯಮಾಡಿ ಇದೊಂದು ಕೂಲಂಕುಷವಾಗಿ ಇದೊಂದು ಬಾರಿ ಸೀರಿಯಸ್ ಆಗಿ ತಾಲೂಕಲ್ಲಿ ನಂಬರ್ ಒನ್ ಕೇಸ್ ಇದು. ಇಷ್ಟು ಸಮಸ್ಯೆ ಆಗಿದೆ. ಚಂದ್ರವ್ರೆ ನಮಸ್ಕಾರ. ನೀವು ಹೋದ ವಾರ ಫೋನ್ ಮಾಡಿದ್ರಿ, ಮತ್ತೆ ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ಹೇಳಿದ್ರಿ, ನೀವೇನ್ ಮಾಡ್ಲಿಲ್ಲ ನೆನಪಿದೆ, ನಾನು ಇದ್ದೆ. ಸರಿ ಸರಿ ಆಗ್ಲಿ, ಈಗ ಮತ್ತೆ ಅದೇ ಉತ್ತರನ ಕೊಡ್ತೀನಿ. ನೀವು ಇದು ವೈಯಕ್ತಿಕವಾಗಿ ದಯಮಾಡಿ ನನ್ನ ನಂಬರ್ ಇದ್ರೆ ನಾಳೆ ಫೋನ್ ಮಾಡಿ ಅದೇನಂತ ನಾನು ನಮ್ಮ ಅಧಿಕಾರಿಗಳ ಕಡೆಯಿಂದ ಪರಿಶೀಲನೆ ಮಾಡಿಸ್ತೀವಿ. ಅಲ್ಲ, ನಾ ತಮ್ಮನ್ನ ಮುಕ್ತವಾಗಿ ಭೇಟಿ ಮಾಡೋಣ ಅಂತ ನಾನು. ಆಗ್ಬಹುದು ಆಗ್ಬಹುದು, ನೀವು ಹಾಸನಕ್ಕೆ ಬಂದ್ರೆ ಭೇಟಿ ಮಾಡಬಹುದು, ಇಲ್ಲ ಅಂದ್ರೆ ಬೇಲೂರಿಗೆ ಹೋದ್ರೆ ನಮ್ಮ ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ ಶಶಿಧರ್ ಅಂತ ಅನ್ಬಿಟ್ಟು, ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ ದಾಖಲಾತಿಗಳನ್ನೆಲ್ಲ ಕೊಡಿ, ನಾನು ಅವ್ರಿಗೆ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೀನಿ. ಅವರು ಸಾಹೇಬ್ರೆ ಎಲ್ಲ ಮಾಡಿ ಎಲ್ಲ ಸೋತು ಸುಣ್ಣ ಆಗಿದ್ದಾರೆ ಸಾಹೇಬ್ರೆ. ನೀವು ಆಯ್ತು, ನಿಮ್ ದಾಖಲಾತಿಗಳು ತಗೊಬನ್ನಿ, ನಾನು ಪರಿಶೀಲನೆ ಮಾಡಿಸ್ತೀನಿ. ನಮಸ್ತೆ ನಮಸ್ತೆ. ಒಂದ್ ದಿವಸ ಬಂದ್ಬಿಡಿ ಚಂದ್ರವ್ರೆ, ಹಸ್ತಕ್ಕೆ ಬಂದು ಭೇಟಿ ಮಾಡಿ ಸಾಹೇಬ್ರನ್ನ. ಖಂಡಿತ ಖಂಡಿತ ಸಾಹೇಬ್ರೆ. ಯಾಕೆಂತಂದ್ರೆ ತುಂಬಾ ವಿಭಿನ್ನವಾದ ಸಮಸ್ಯೆ ಇಲ್ಲ ನಿಮ್ದು. ಅಯ್ಯೋ, ಇದು ಸ್ಟೇಟ್ ಅಲ್ಲೇ ನಂಬರ್ ಒನ್ ಕೇಸ್ ಅಂತ ಬಗೆಹರಿಲಿ ಅಂತ ಹೇಳಿ ನಮ್ಮ ಆಶಯ. ಐದು ವರ್ಷದಿಂದ ಕೈ ಚೆಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಸಾಹೇಬ್ರೆ. ಇಲ್ಲ ಇಲ್ಲ, ನೀವು ಬಿಟ್ಟಿದ್ದೀನಿ ಈ ವಿಚಾರದಲ್ಲಿ. ಇಲ್ಲ, ನೀವು ಭಾನುಪ್ರಕಾಶ್ ಅವರನ್ನ ಖುದ್ದಾಗಿ ಬಂದು ಭೇಟಿ ಮಾಡಿ. ಅಧಿಕೃತ ವ್ಯಕ್ತಿ ಮತ್ತೆ ನಾನು ಹಕ್ಕುದಾರ. ಆಯ್ತು ಆಯ್ತು ಆಯ್ತು, ಒಳ್ಳೇದಾಗಿ ಆಯ್ತು. ನನಗೆ ಮೋಸ ಆಗಿದೆ ಸಾಹೇಬ್ರೆ. ಆಯ್ತು, ನೀವು ಒಂದ್ಸರಿ ಖುದ್ದಾಗಿ ಭೇಟಿ ಮಾಡಿ. ನಮಸ್ತೆ. ಬಹುತೇಕ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಧನ್ಯವಾದಗಳು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಆಕಾಶವಾಣಿ, ಬಹಳ ಇನ್ನೊಂದು ಮುಖ್ಯವಾದಂತ ವಿಷಯ ಈ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಾಗೆ, ಈ ಒಂದು ಬಿತ್ತನೆ ಸಮಯದಲ್ಲಿ ಆಗ್ತಕ್ಕಂತಹ ಕೆಲಸ, ಈ ಬೆಳೆ ಸಮೀಕ್ಷೆ ಯಾವಾಗ ಪ್ರಾರಂಭ ಆಗುತ್ತೆ, ಇದರ ಮಹತ್ವ ಏನು, ಯಾಕೆ ಮಾಡಬೇಕು ರೈತರು, ಅದರ ಬಗ್ಗೆ ಹೇಳಿ ಸರ್. ಬೆಳೆ ಸಮೀಕ್ಷೆ ಯೋಜನೆ ಅನ್ನೋದು ಇದು ಕಳೆದ 5 ವರ್ಷಗಳಿಂದ ನಾವು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಇದು ಒಂದು ನಮ್ಮ ದೇಶಕ್ಕೆ ಮಾದರಿಯಾಗುವಂಥ ಒಂದು ಈ ಬೆಳೆ ಸಮೀಕ್ಷೆ ಯೋಜನೆ ನಾವು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಶುರು ಮಾಡಿರೋಂಥದ್ದು. ಇದೇನಾಗುತ್ತೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ 3 ಹಂಗಾಮ್ನಲ್ಲಿ ನಾವು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ವಿ. ಮುಂಗಾರಿನಲ್ಲಿ, ಹಿಂಗಾರು ಮತ್ತು ಬೇಸಿಗೆ ಹಂಗಾಮ್ನಲ್ಲಿ ನಾವು ಮಾಡ್ತಾ ಇದ್ವಿ. ಇದರದ್ದು ಏನು ಉದ್ದೇಶ ಏನಂದರೆ, ನಮ್ಮ ರಾಜ್ಯದಲ್ಲಿ ಗ್ರಾಮ ಮಟ್ಟದಲ್ಲಿ ನಮ್ಮ ರೈತರು ಯಾವ ಯಾವ ಬೆಳೆಯನ್ನು ಬೆಳೀತಾರೆ ಅನ್ನೋದು ನಿಖರವಾದ ಮಾಹಿತಿಯನ್ನು ನಾವು ಪಡೀಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ಇನ್ನೊಂದು ಕರೆ ಇದೆ, ನೋಡ್ಬೋಣ. ನಮಸ್ತೆ. ಗೃಹಲಕ್ಷ್ಮಿ ಯೋಜನೆ ಮಾಡ್ಸಕ್ಕೆ? ಇಲ್ಲ ಇಲ್ಲ, ಈಗ ನಾವು ಕೃಷಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದೀವಿ, ಅದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಸಮಸ್ಯೆ ಇದೆಯಾ? ಸರ್, ಕೃಷಿ ಸಂಬಂಧಪಟ್ಟಿದ್ ಏನು ಇಲ್ಲ ಸರ್. ಈಗ ಮೊದ್ಲು ಇಕೆವೈಸಿ ಮಾಡ್ಸಕ್ಕೆ, ಈಗ ಅವ್ರ ಅಕೌಂಟ್ಗೆ ದುಡ್ಡು ಏನು ಅಮೌಂಟ್ ಯಾವ್ದು ಗೊತ್ತಿಲ್ಲ. ಇಕೆವೈಸಿ ಮಾಡ್ಸಿಲ್ವಾ ನೀವು? ಇರೋದು. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ಕಲ್ಪನಾ ಅಂತ ಹೇಳಿ. ಕಲ್ಪನಾ, ಯಾವ ಊರಿಂದ ನೀವು? ಬೊಳುನೇರ್ಲಿಂದ. ಯಾವ ಯಾವ ತಾಲೂಕು? ತಿಪ್ಟೂರ್ ತಾಲೂಕು. ತಿಪ್ಟೂರ್ ತಾಲೂಕ. ಹೌದು. ಈಗ ಈ ಕೆವೈಸಿ ಒಂದು ಮಾಡಿಸಿ ನೀವು ಆದಷ್ಟು ಬೇಗ. ಈ ಕೆವೈಸಿ ಮಾಡ್ಸಕ್ಕೆ ಅದೇ ಅಮೌಂಟ್ ಯಾವ್ದು ಗೊತ್ತಿಲ್ವಲ್ಲ, ಅದಕ್ಕೆ ಏನೇನ್ ಡಾಕ್ಯುಮೆಂಟ್ ಬೇಕು? ಈ ಕೆವೈಸಿ ಕಲ್ಪನಾ, ಕಲ್ಪನಾ ಅವ್ರೆ, ತಿಪ್ಟೂರ್ನವ್ರ ಅಂತೀರಾ? ಸಂತೋಷ, ನೀವು ಫೋನ್ ಮಾಡಿದ್ದಕ್ಕೆ. ಈ ಕೆವೈಸಿ ಮಾಡಿಸ್ಲಿಕ್ಕೆ ಹಣ ಬೇಕಾಗಿಲ್ಲ. ನೀವು ಪಿ ಎಂ ಕಿಸಾನ್ ಅಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್, ಆಧಾರ್ಗೆ ಲಿಂಕ್ ಆಗಿರೋ ಒಂದು ಫೋನ್ ನಂಬರ್ ಇರುವಂತ ಫೋನ್ನ ತಗೊಂಡೋಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ನನ್ನ ಬಳು ನಿಮ್ಮ ವನವಳ್ಳಿ ರೈತ ಸಂಪರ್ಕ ಕೇಂದ್ರದವ್ರಿಗೂ ಹೇಳ್ತೀನಿ, ನಿಮ್ಮ ತಿಪ್ಟೂರು ಎ ಡಿ ಅವ್ರಿಗೂ ಹೇಳ್ತೀನಿ. ನೀವು ಅಲ್ಲಿ ಹೋಗಿ ಸಂಪರ್ಕ ಮಾಡಿ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ. ಈ ಕೆ ವೈ ಸಿ ಮಾಡಿಸ್ಕೊಂಡ್ಮೇಲೆ ನಿಮಗೆ ಅದ್ರದ್ದು ಸೌಲಭ್ಯ ಹಣ ಬರಲಿಕ್ಕೆ ಅವಕಾಶ ಇದೆ. ಮೇಡಮ್, ಮತ್ತೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಕ್ಕೆ ಅವ್ರಿಗೆ ಗೊತ್ತಾಗಲ್ಲ, ನಾವ್ ಬೇರೆ ಅವರೇ ಬೇಕಾ ಇಲ್ಲ ಬೇರೆ ನಡೀತಿದೆ ಮೇಡಮ್? ಆಧಾರ್ ಕಾರ್ಡ್ ಲಿಂಕ್ ನ ನೀವು ಬ್ಯಾಂಕ್ ನಲ್ಲಿ ಮಾಡಿಸ್ಬೇಕು, ಈ ಕೆ ವೈ ಸಿ ನ ನಮ್ಮ ಕಚೇರಿನಲ್ಲಿ ಹೋಗಿ ಮಾಡಿಸ್ಬೇಕು. ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ ವನವಳ್ಳಿನಲ್ಲಿ, ಅಲ್ಲಿ ಹೋಗಿ ಮಾಡಿಸಿ. ಹಲೋ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬೆಳೆ ಸಮೀಕ್ಷೆಯ ಬಗ್ಗೆ ಮುಂದುವರಿಸಿ ಸರ್. ನಾನು ಈಗಾಗಲೇ ಹೇಳ್ತಾ ಇದ್ದಂಗೆ, ಈ ಬೆಳೆ ಸಮೀಕ್ಷೆ ಬಂದು ನಮ್ಮ ಗ್ರಾಮವಾರು ರೈತವಾರು ಏನೇನು ಬೆಳೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿಯನ್ನ, ನಿಖರವಾದ ಮಾಹಿತಿಯನ್ನ ಒಂದೇ ನಿಮಿಷದಲ್ಲಿ ಬೇಗ ಹೇಳ್ಬೇಕು ಸಮಯ ನಾನು ಖಂಡಿತ ಹೇಳ್ತೀನಿ. ಅದು ನಿಖರವಾದ ಮಾಹಿತಿಯನ್ನ ಕ್ರೋಢೀಕರಿಸೋದಕ್ಕೋಸ್ಕರ ಈ ಒಂದು ಬೆಳೆ ಸಮೀಕ್ಷೆ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಉಪಯೋಗ ಅಂದ್ರೆ ನೋಡಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಆಹಾರ ಬೆಳೆಗಳ ಉತ್ಪಾದನೆ ಆಗ್ತಾ ಇದೆ ಅನ್ನೋದು ಮಾಹಿತಿಯನ್ನ ಪಡೀಲಿಕ್ಕೋಸ್ಕರ ಇದರಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಬೆಳೆ ಹಾನಿಯಾದಾಗ ಬೆಳೆ ಪರಿಹಾರ ವಿತರಣೆ ಮಾಡ್ಲಿಕ್ಕೆ ಆಗ್ಬಹುದು, ಕನಿಷ್ಠ ಬೆಂಬಲ ಯೋಜನೆ ಅಡಿ ಸೌಲಭ್ಯಗಳನ್ನ ಪಡೀಲಿಕ್ಕೆ, ಬೆಳೆ ಸಾಲ ವಿತರಣೆ ಮಾಡ್ಲಿಕ್ಕೂ ಸಹ ಬ್ಯಾಂಕ್ ಅಥವಾ ಸೊಸೈಟಿ ಮೂಲಕ ಈ ಒಂದು ಬೆಳೆ ಸಮೀಕ್ಷೆಯನ್ನ ಕೇಳ್ತಾರೆ. ಸೊ ಇದನ್ನ ಅತಿ ಮುಖ್ಯವಾಗಿ ಏನಂದ್ರೆ, ಮುಂಚೆ ಎಲ್ಲ ಬೇರೆ ನಮ್ಮ ಖಾಸಗಿ ನಿವಾಸಿಗಳು ಮಾಡ್ತಾ ಇದ್ರು, ಈಗ ರೈತರೇ ಸಹ ಅದನ್ನ ಮಾಡ್ಕೋಬಹುದು. ಗೂಗಲ್ ಸ್ಟೋರ್ ಆಪ್ ನಲ್ಲಿ ಖರೀಫ್ ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ಅಂತ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅವ್ರ ಸರ್ವೆ ನಂಬರ್ ನ ನಮೂದಿಸಿದ್ರೆ, ಆಧಾರ್ ನಂಬರ್ ಸಮೇತ ಸರ್ವೆ ನಂಬರ್ ನಮೂದಿಸಿದ್ರೆ ಅಲ್ಲಿ ಅವಕಾಶ ಬರ್ತದೆ. ಕೇವಲ ಅವ್ರ ಜಮೀನ್ ಹತ್ರ ಹೋಗಿ